ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481576600. ಇನ್ನೊಮ್ಮೆ ಕೇಳಿ, 9481576600. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭೀ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹೀ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತೂ ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೇ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ನಮ್ಮೆಲ್ಲ ಕೇಳುಗರಿಗೆ, ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕೇಳಿದರೆ, ಈ ಒಂದು ವಿಶೇಷ ದಿನದಲ್ಲಿ ನಿಮಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದೆ ಆಕಾಶವಾಣಿ ಭದ್ರಾವತಿ ಕೇಂದ್ರ. ಈ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481576600 ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಈಗ ಕೇಳಿ ರೈತ ಬಾಂಧವರೇ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ವಿಸ್ತರಣಾ ನಿರ್ದೇಶನಾಲಯ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ಕುಟುಂಬ ಶಿಕ್ಷಣ ಸಂಸ್ಥೆ ಸಿರಸಿ ಇವರ ಸಹಯೋಗದಲ್ಲಿ ICARನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಜಿಲ್ಲೆಯ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಕೃಷಿಯಲ್ಲಿ ಸಾಧನೆಗೈದ ರೈತ ಬಾಂಧವರಿಗೆ ಸನ್ಮಾನಿಸಲಾಯಿತು ಹಾಗೂ ಸಮಗ್ರ ಕೃಷಿ ಪದ್ಧತಿಗಳ ಕುರಿತು ವಿಚಾರಣಾ ಸಂಕಿರಣ ಕೂಡ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗದ ಕುಲಪತಿಗಳಾದ ಡಾಕ್ಟರ್ ಆರ್ಷಿ ಜಗದೀಶ್, ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ಮುಖ್ಯಸ್ಥರಾದ ಡಾಕ್ಟರ್ ಸಿ ಸುನೀಲ್, ಕೃಷಿ ವಿಸ್ತರಣಾ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಬಿ ಕುದರಿ, ಮಣ್ಣು ವಿಜ್ಞಾನಿಯಾದ ಡಾಕ್ಟರ್ ಅಂಜಲಿ, ಗೃಹ ವಿಜ್ಞಾನ ವಿಭಾಗದ ಡಾಕ್ಟರ್ ಸುಧಾರಾಣಿ ಮತ್ತು ಸುತ್ತಮುತ್ತಲಿನ ಯುವ ರೈತ ಬಾಂಧವರು ಹಾಗೂ ಅನುಭವಿ ರೈತ ಬಾಂಧವರು ಉಪಸ್ಥಿತರಿದ್ದರು. ICARನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಸ್ತರಣಾ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ರಘುರಾಜ್ ಜೆ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಏನು, ನಾವು 23ನೇ ತಾರೀಕಿಗೆ ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕುರಿತು ಇವರು ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಒಂದು ಸಂದೇಶ ರೂಪದಲ್ಲಿ ಮಾಹಿತಿ ನೀಡಲಿಕ್ಕಿದ್ದಾರೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದು ರೈತರ ದಿನಾಚರಣೆ. ಈ ಒಂದು ರೈತರ ದಿನಾಚರಣೆಯನ್ನು ಕೇಂದ್ರ ಸರ್ಕಾರ ಭಾರತಾದ್ಯಂತ 2021 ಆಚರಿಸುತ್ತಾ ಬಂದಿದ್ದೀವಿ. ಈ ಒಂದು ದಿನವನ್ನ ಭಾರತ ದೇಶದ 5ನೇ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ಈ ಒಂದು December 23 ಪ್ರತಿ ವರ್ಷ ರೈತರ ದಿನಾಚರಣೆಯನ್ನಾಗಿ ನಾವು ಆಚರಿಸಿಕೊಳ್ತಾ ಬಂದಿದ್ದೀವಿ. ಚೌಧರಿ ಚರಣ್ ಸಿಂಗ್ ಅವರು ನಮ್ಮ ರೈತಾಪಿ ವರ್ಗಕ್ಕೆ ಮಾಡಿದಂತ ಅನೇಕ ಉಪಯುಕ್ತ ಕೆಲಸಗಳನ್ನ ಸ್ಮರಿಸುವುದಕ್ಕೆ, ಅದರ ಒಂದು ನೆನಪಿಗಾಗಿ ಈ ಒಂದು ರೈತ ದಿನಾಚರಣೆಯನ್ನ ಅವರ ಜನ್ಮದಿನದಂದು ಆಚರಿಸುತ್ತಾ ಇದ್ದೇವೆ. ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ರೈತರ ದಿನಾಚರಣೆಯನ್ನು ರೈತರ ಒಂದು ಸಾಧನೆಗಳನ್ನು ಗುರುತಿಸಿ ಅವರುಗಳನ್ನು ಸನ್ಮಾನಿಸುವುದಾಗಲಿ, ಅವರುಗಳನ್ನು ಒಂದು ಸಂಘಟಿಸುವುದಾಗಲಿ ಮತ್ತು ಅವರುಗಳ ಒಂದು ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಯಾವ್ಯಾವ ಕಾರ್ಯಕ್ರಮಗಳ ಮುಖಾಂತರ ರೈತರ ಬದುಕನ್ನ ಒಂದು ಹಸನ ಮಾಡಬಹುದು ಅನ್ನೋ ಒಂದು ವಿಚಾರವಾಗಿ ವಿಶೇಷ ಉಪನ್ಯಾಸಗಳನ್ನು ಇಟ್ಟುಕೊಳ್ಳುವ ಮುಖಾಂತರ, ಅನೇಕ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ, ತಂತ್ರಜ್ಞಾನ ಭರಿತ ಅನೇಕ ತರಬೇತಿಗಳು ಈ ತರ ಸಭೆಗಳನ್ನು ಇಟ್ಟುಕೊಳ್ಳುವ ಮುಖಾಂತರ ದೇಶಾದ್ಯಂತ ಇಂದು ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ರೈತ ಬಾಂಧವರೇ, ಈ ಒಂದು ದಿನ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕೆಂತಂದ್ರೆ ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ರೈತರು ಬೆಳೆದಂತ ಬೆಳೆಗೆ ಅವರೇ ಒಂದು ಬೆಲೆ ನಿಗದಿಪಡಿಸುವಂತ ಇನ್ನೂ ಒಂದು ಪಕ್ವವಾದ ಸಮಯ ಬಂದಿಲ್ಲ ಅನ್ನೋ ಒಂದು ಜಿಜ್ಞಾಸೆ ನಮ್ಮೆಲ್ಲರಿಗೂ ಇದೆ. ಈ ಅನೇಕ ಕಾರಣಗಳಿರ್ಬೋದು. ಇದಕ್ಕೆ ರೈತರಿಗೆ ಸ್ವತಂತ್ರ ಬಂದಕ್ಕಿಂತ ಉತ್ಪಾದನೆಯನ್ನ ಹೇಗೆ ಮಾಡಬೇಕು, ಉತ್ಪಾದನೆಯನ್ನ ಹೇಗೆ ಜಾಸ್ತಿ ಮಾಡಬೇಕು ಅನ್ನೋ ವಿಚಾರವಾಗಿ ರಾಜ್ಯ ಕೇಂದ್ರ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳು ಇಲಾಖೆಗಳ ಮುಖಾಂತರ ತಾಂತ್ರಿಕತೆಗಳಾಗಿರ್ಬೋದು, ಹೊಸ ತಳಿಗಳನ್ನಾಗಿರ್ಬೋದು, ಎಲ್ಲದನ್ನು ಕೊಡ್ತೀವಿ. ಆದರೆ ರೈತರು ಬೆಳೆದಿದ್ದನ್ನ ಎಲ್ಲಿ ಯಾವ ರೇಟಿಗೆ ಯಾವುದು ಲಾಭದಾಯಕ ಬೆಲೆ ಎಲ್ಲಿ ಮಾರಾಟ ಮಾಡಬೇಕು ಅನ್ನೋ ವಿಚಾರವಾಗಿ ನಾವಿನ್ನು ಹಿಂದೆ ಬಿದ್ದಿದ್ದೀವಿ. ಪ್ರಸ್ತುತ ಸಮಯದಲ್ಲಿ ಇದನ್ನ ನಾವು ಎಲ್ಲುವೇ ನಿಗದಿತವಾಗಿ ಬೆಲೆ ಒಂದು ಮಾಡಕ್ಕಾಗಿಲ್ಲ. ಈ ವಿಚಾರಗಳಲ್ಲಿ ಅಂದೇ 60 ಮತ್ತು 70ರ ದಶಕದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾಗಿದ್ದಂತ ಚೌಧರಿ ಚರಣ್ ಸಿಂಗ್ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನ ಒಂದು ತ್ವರಿತವಾಗಿ ಆ ಒಂದು ಸಂದರ್ಭದಲ್ಲಿ ಆಡಳಿತಕ್ಕೆ ತಂದ್ರು. ಇದರಿಂದ ಅನೇಕ ರೈತರಿಗೆ ಬೆಲೆ ಕುಸಿದಂತ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಬಂದು ಆ ಒಂದು ಬೆಂಬಲ ಬೆಲೆಯಲ್ಲಿ ರೈತರು ಬೆಳೆದಂತ ಉತ್ಪನ್ನಗಳನ್ನ ಕೊಳ್ಳುವಂತ ಪ್ರಕ್ರಿಯೆ ಇಂದಿಯೂ ಸಹ ಮುಂದುವರೆದಿದೆ. ಚೌಧರಿ ಚರಣ್ ಸಿಂಗ್ ಅವರ ಇನ್ನೂ ಹಲವು ಕೆಲಸಗಳನ್ನ ನಾವು ಇಲ್ಲಿ ಸ್ಮರಿಸಿಕೊಳ್ಬೇಕು ಅಂತಂದ್ರೆ, ಅವರು ಯಾವಾಗ್ಲೂ ಸಮುದಾಯ ಒಂದು ಕೃಷಿ ಇದನ್ನ ನಂಬಿಕೊಂಡಿದ್ದರು. ಕೃಷಿಕರೆಲ್ಲ ಒಗ್ಗಟ್ಟಾಗಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಹೆಚ್ಚಿರುವಂತ ಈ ಒಂದು ದೇಶದಲ್ಲಿ ರೈತರೆಲ್ಲ ಒಗ್ಗಟ್ಟಾಗಿ ಗುಂಪುಗಳಾಗಿ ಒಂದು ಕೃಷಿಯಲ್ಲಿ ಮಾರಾಟದಲ್ಲಿ ತೊಡಗಿದ್ರೆ ಹೆಚ್ಚಿನ ಒಂದು ಲಾಭವನ್ನು ಪಡೆಯಬಹುದು ಅಂತೇಳಿ ಅವರು ನಂಬಿಕೊಂಡು ಏನು ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನ ಅವರು ಹೆಚ್ಚು ಪ್ರೋತ್ಸಾಹಿಸಿದ್ರು. ತದನಂತರ ಅವರು ಜಮೀನ್ದಾರಿ ಪದ್ಧತಿ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತ ಹೇಳಿದಿವಲ್ಲ, ಅದನ್ನ ಒಂದು ಜಾರಿ ತರುವಲ್ಲಿ ಇವರದ್ದು ಪಾತ್ರ ಬಹುಮುಖ್ಯವಾದದ್ದು. ಜಮೀನ್ದಾರಿ ಪದ್ಧತಿನಲ್ಲಿ ರೈತರುಗಳು 100, 200, 300 ಹೆಕ್ಟೇರ್ ಗಟ್ಟಲೆ ಜಮೀನು ಒಬ್ಬರಿಗೆ ಇರ್ತಿತ್ತು. ಇನ್ನುಳಿದ ರೈತರುಗಳು ಅವರು ಕೂಲಿ ಕಾರ್ಮಿಕರಾಗೆ ಒಂದು ಜಮೀನಿನ ಒಂದು ಮಾಲೀಕತ್ವ ಇಲ್ಲದೆ ಅವರು ಕೂಲಿ ಮಾಡುವಂತ ಕೆಲಸದಲ್ಲೇ ಜೀವನ ಪೂರ್ತಿ ತೊಡಗಬೇಕಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಮುಖಾಂತರ ಇಂಥ ಒಂದು ಕುಟುಂಬಕ್ಕೆ ಇಷ್ಟೇ ಜಮೀನು ಇರಬೇಕು ಅಂತೇಳಿ ಜಾರಿ ತಂದು ಇಲ್ಲದವರಿಗೆ ಈ ಒಂದು ಜಮೀನನ್ನ ಹಂಚುವಂತ ಕಾರ್ಯಕ್ರಮವನ್ನ ಜಾರಿಗೆ ತಂದಂತ ಚೌಧರಿ ಚರಣ್ ಸಿಂಗ್ ಅವರನ್ನ ಸ್ಮರಿಸಿಕೊಳ್ಬೇಕು. ಇಂದು ರೈತರು ಅನೇಕ ಹೊಸ ಹೊಸ ತಾಂತ್ರಿಕತೆಗಳನ್ನ ಅಳವಡಿಕೆ ಮಾಡಿಕೊಳ್ಳುವಂತ ದಿನವೂ ಸಹ ಇದಾಗಿದೆ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿ ಅವರುಗಳ ಸಮಸ್ಯೆಯನ್ನು ಬಗೆಹರಿಸುವಂತ ಒಂದು ಹಕ್ಕೊತ್ತಾಯ ಮಾಡುವಂತ ದಿನವಾಗಿಯೂ ಸಹ ಇಂದು ನಾವು ಆಚರಿಸುತ್ತಿದ್ದೇವೆ. ಇದುವರೆಗೂ ರಾಷ್ಟ್ರೀಯ ರೈತರ ದಿನಾಚರಣೆಯ ಅಂಗವಾಗಿ ರೈತ ಬಾಂಧವರಿಗೆ ICARನ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಸ್ತರಣಾ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಘುರಾಜ್ ಜೆ ಅವರಿಂದ ಸಂದೇಶ ಕೇಳಿದಿರಿ. ಈಗ ಸಾವಯವ ಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅನುಸರಿಸುತ್ತಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರು ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಯುತ ಟಿವಿ ರುದ್ರೇಶ್ ಇವರೊಂದಿಗೆ ವಿಶೇಷ ಸಂದರ್ಶನ. ಸಂದರ್ಶನ ಮತ್ತು ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ರುದ್ರೇಶ್ ಅವರು, ಕಾರಿಗನೂರು ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ. ಇಲ್ಲಿನ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಇವರು ಎಲ್ಲಾ ಒಂದು ಬೆಳೆಗಳನ್ನ ಬೆಳೀತಾರೆ, ಭತ್ತ, ಅಡಿಕೆ ಮತ್ತೆ ಅಂತರ್ ಬೆಳೆಯಾಗಿ ಕೊಕ್ಕೋ, ಬಾಳೆ, ನಿಂಬೆ, ಹಲಸು. ಇವರ ವಿಶೇಷತೆ ಏನಂತಂದ್ರೆ ಇವರೇ ಒಂದು ಸಾವಯವ ಕ್ರಮದಲ್ಲಿ ಬೆಳೆದ್ಬಿಟ್ಟು ಆಮೇಲೆ ತಮ್ಮ ಒಂದು ಸ್ವಂತ ಬ್ರ್ಯಾಂಡ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ, ತಮ್ಮದೇ ಆದಂತ ಒಂದು ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ನಾವು ಒಳಸುರಿಗಳು ಬೇಕಂತ ಹೇಳ್ತೀವಿ ನಮ್ಮ ಕೃಷಿ ಜಮೀನಿಗೆ ಅಥವಾ ನಮ್ಮ ಫಸಲಿಗೆ ನಮ್ಮ ಬೆಳೆಗಳಿಗೆ, ಈ ಒಳಸುರಿಗಳನ್ನ ಹೊರಗಿಂದ ತರದೇನೆ ಇವರೇ ತಮ್ಮ ಒಂದು ಜಮೀನಿನಲ್ಲಿ ಸ್ವಂತ ಒಂದು ಜಮೀನಿನಲ್ಲಿ ತಯಾರಿ ಮಾಡ್ಕೊಂಡ್ಬಿಟ್ಟು ಬೆಳೆಗಳಿಗೆ ತುಂಬಾ ಒಂದು ಗೊಬ್ಬರ ಕೊಡೋ ಜೊತೆಗೆ ತಮ್ಮ ಜಮೀನಿನ ಒಂದು ಫಲವತ್ತತೆ ಕೂಡ ಇವರು ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಹೇಳಿ ರುದ್ರೇಶ್, ಕೃಷಿ ಎಷ್ಟು ವರ್ಷದಿಂದ ತಾವು ಆರಂಭ ಮಾಡಿದಿರಿ? ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಂಗೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ. ನಾವು ಸಣ್ಣ ರೀತಿಯಲ್ಲಿ 7ನೇ ಕ್ಲಾಸ್ ಅಷ್ಟೇ ಓದಿರೋದು, ಅಲ್ಲಿದ್ದನು ಕೃಷಿನೇ ಮಾಡ್ಕೊಂತ ಬಂದಿರೋದು, ಬೇರೆ ದಾರಿ ಏನಿಲ್ಲ ಸರ್, ಕೃಷಿ ಬಿಟ್ಟರೆ ಬೇರೆ ಏನಲ್ಲ, ಕೃಷಿಯೊಳಗೆ ಎಲ್ಲದನ್ನು ಮಾಡಿರೋದು. ನಾವು ಈಗ 10 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೆ ಸರ್, ಅದಕ್ಕೆ ಮುಂಚೆ ಮಾಮೂಲು ಕೃಷಿ ಮಾಡ್ತಾ ಇದ್ದೆ. 10 ವರ್ಷದಿಂದ ಸಾವಯವ ಕೃಷಿ ಅಂದ್ರೆ ಸಾವಯವ ಕೃಷಿ ಬಗ್ಗೆ, ಸಾವಯವ ಕೃಷಿನ ಬೀಜ ಮಾಡೋದ್ರಿಂದ ಕಟಾವ್ ಮಾಡಿ ಮತ್ತೆ ಮಾರಾಟ ಮಾಡೋದ್ರೊಳಗೂ ಸಾವಯವನ ಮಾಡ್ತೇನೆ. ಅದನ್ನ ಒಂದಾಗಿ ಹೇಳ್ತೇನೆ. ಸಸಿಮಡಿ ಶುರು ಮಾಡಿದಾಗ ನಾವು ಸಸಿಮಡಿ ಶುರು ಮಾಡಕಾರನೆ ಜೀವಾಮೃತ ಮಾಡ್ತಾವಲ್ಲ ಅದ್ರಾಗೆ ಬೀಜಾಮೃತ ಮಾಡಿ ಅದ್ರಲ್ಲಾಗೆ ಅದನ್ನ ಮಿಕ್ಸ್ ಮಾಡಿ ಒಂದ್ ದಿವಸ ನೆನೆ ಕೌರೊಬ್ಬರ ಹಾಕಿ ಮತ್ತ ಅದನ್ನ ತುಂಬಿಟ್ಟು ಮತ್ತೆ ಅದನ್ನ ಬೀಜ ಮಡಕಿ ಬರ್ಸಿ ಮತ್ತೆ ಬೇಯಿಸಲ್ತ ಸರ್ ಅಲ್ಲಿದ್ದ ಶುರು ಅದೇ ರೀತಿ ಶುರು ಮಾಡಿ ಬೇಯಿಸಲ್ತೇವೆ. ಬೇಯಚಲ್ಲಿ ಬೇಯಚಲ್ ಆದ್ಮೇಲೆ ಹಸಿರಲೆ ಗೊಬ್ಬರ ಮಾಡ್ತೇವೆ, ಡಯಂಚ ಮಾಡ್ತೇವೆ ಭತ್ತಕ್ಕೆ. ಡಯಂಚ ಮಾಡಿ ಡಯಂಚ 45-50 ದಿವಸದೊಳಗೆ ಅದನ್ನ ಹೊಡಿತೇವೆ. ಅಲ್ಲಿವರೆಗೂ ಇದು ಬೀಜ ನಾವು ಹಸಿರಲೆ ಗೊಬ್ಬರ ಬೇಯಚಲ್ಲಿ 15 ದಿವಸದ ಮೇಲೆ ಬೇಯಿಸಲ್ತೇವೆ. ಅಲ್ಲಿಗೆ 45 ದಿವಸ 30 ದಿವಸಕ್ಕೆ ಸಸಿ ಬರ್ತಾವ, 15 ದಿವಸಕ್ಕೆ ಅದನ್ನ ನಾವು ನಾಟಿ ಮಾಡಕ್ ರೆಡಿ ಮಾಡ್ಕೊಂತೇವೆ. ಹಸಿರಲೆ ಗೊಬ್ಬರ ಅದೇ ನಮ್ಗೆ ಹೆಚ್ಚು ಗೊಬ್ಬರ ಆಗೋದು, ಅದೇ ನಾವು ಮತ್ತೆ ರಾಸಾಯನಿಕ ಬಳಸಲ್ಲ. ಹಂಗಾಗಿ ಸಾವಯವನ್ನು ತಗೊಳಲ್ಲ, ಯಾವ್ದು ತಗೊಳಲ್ಲ ಸರ್, ಸ್ವಂತ 1 ರೂಪಾಯಿದು ಏನೋ ತಗೊಳಲ್ಲ ಸರ್. ನಾವೇನಿದ್ರು ನಾವೇ ತಯಾರು ಮಾಡ್ಕೊಂಡು ಜೀವಾಮೃತ ಮಾಡ್ತಾನೆ, ಗೋಕೃಪಾಮೃತ ಮಾಡ್ತಾನೆ, ಮತ್ಸ್ಯಜನ್ಯ ಅಂತ ಮೀನು ಮತ್ತೆ ಸಗಣಿ ಗೋತ ಎರಳು ಗೊಬ್ಬರ ಅಲ್ಲ ಮೀನು ಸಗಣಿ ಗೋತ ಮತ್ ಮಜ್ಜಿಗೆ ಬೆಲ್ಲ ಈ ಪ್ರಮಾಣದಲ್ಲಿ ಹಾಕಿ ಅದನ್ನ ಒಂದೊಂದು ಸಮ ಪ್ರಮಾಣ 30 ಕೆಜಿ ಹಂಗ ಹಾಕಿ ಅದನ್ನ 100 ದಿವಸ ಕೊಳೆ ಹಾಕಿ 100 ದಿವಸ ನಂತರ ಅದಷ್ಟು ಎಲ್ಲ ಕೊಳತು ಇದಾಗಿರುತ್ತೆ, ಅದನ್ನು ಉಪಯೋಗಿಸ್ತೇವೆ ಸರ್. ಅದಾದ ನಂತರ ಹ್ಯೂಮಿಕಸಡ್ ಅಂತ ಮಾಡ್ಕೊಂತ ಸರ್. ಹ್ಯೂಮಿಕಸಡ್ ಅಂದ್ರೆ ಜಿಂಕು ಬೋರನ್ ಟಕಡರ್ಮ ಸಗಣಿ ಗೋತ ಮತ್ತೆ ಎರಳು ಗೊಬ್ಬರ ಇದನ್ನ 45 ದಿವಸದೊಳಗೆ ತಯಾರಾಗುತ್ತೆ ಸರ್. ಇದನ್ನ 100 ಕ್ಕೆ 40% 100 ಲೀಟರ್ಗೆ 40% ಇದು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಸರ್. ತೋಟಕ್ಕಾದ್ರೆ 1 ಲೀಟರ್ ಹಾಕ್ತೇವೆ, ಗದ್ದಿಗಾದ್ರೆ ಬಕೆಟ್ನ ಹಾಕೊಂಡು ಹಂಗೆ ಹಾಕ್ತೇವೆ, ಇಲ್ಲ ನೀರು ಅರೆ ನೀರಲ್ಲಿ ಬಿಡ್ತೇವೆ ಸರ್ ಒಂದ್ ಕಡೆಯಿಂದ. ಇದು ಒಂದು ಪದ್ಧತಿ ಸರ್. ಆಮೇಲೆ ಅಷ್ಟಗವ್ಯ ಅಂತ ಮಾಡ್ಕೊಂಡ ಸರ್. ಅಷ್ಟಗವ್ಯ ಅಂದ್ರೆ ಈ ತುಪ್ಪ ಸಗಣಿ ಗ್ವಾತ ಮಜ್ಜಿಗೆ ಹಾಲು ಮತ್ತೆ ಎಳ್ನೀರು ಆಮೇಲೆ ಪಚ್ಚಬಾಳೆ ಹಣ್ಣು ಒಂದು 12 ಆಮೇಲೆ ಜೇನುತುಪ್ಪ 1 ಕೆಜಿ ಇದನ್ನೆಲ್ಲ ಹಾಕಿ ಅದನ್ನ ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕು ಅಂದ್ರೆ ಒಂದು 5 ಕೆಜಿ ಸಗಣಿ 1 ಲೀಟರ್ 1 ಕೆಜಿ ತುಪ್ಪಕ್ಕೆ ಮಿಕ್ಸ್ ಮಾಡ್ಬೇಕು ಸರ್. 5 ದಿವಸ ತನಕ ಮಿಕ್ಸ್ ಮಾಡ್ಬೇಕು ಸರ್, ಅದನ್ನ ಕ್ಲೀನ್ ಕವರಿಂಗ್ ಆಗ್ಬೇಕು. ಅದ ನಂತರ ಮತ್ತೆ ಹಾಲು ಆಗ್ತವ, ಹಾಲು 5 ದಿವಸ ಗುರಾಡ್ಬೇಕು ಸರ್. ಅದ್ ಮತ್ತೆ ಗೋತ ಆಗ್ತವ, ಅದ 5 ದಿವಸ ಗುರಾಡ್ಬೇಕು. ಆಮೇಲೆ ಅದೇ ಟೈಪ್ ಎಲ್ಲಾನು 5 ದಿವಸ ಸರ್. 5 ದಿವಸ ಗುರಾಡಿ ಅಷ್ಟು ಮುಗಿಸೋಷ್ಟೊತ್ತಿಗೆ ಅದಕ್ಕೆ 40 ದಿವಸ ಆಗುತ್ತೆ ಸರ್. 8 ಐಟಮ್ ಅಂದ್ರೆ 5 ದಿವಸ 40 ದಿವಸ ಆಗುತ್ತೆ. ಅದನ್ನ 40 ದಿವಸ ಮೇಲೆ ಉಪಯೋಗಿಸ್ಬೋದು ಸರ್. ಅದು ಒಳ್ಳೆ ಕೆಲಸ ಮಾಡುತ್ತೆ ನಮಗೆ. ಹಾಗಾಗಿ ಅದನ್ನ ಹೆಚ್ಚು ರೈತರು ಮಾಡೋದ್ರಿಂದ ಉಪಯೋಗ ಜಾಸ್ತಿ ಆಗುತ್ತೆ ಸರ್. ಅದರಿಂದ ಅದನ್ನ 3 ಸತಿ ಭತ್ತಕ್ಕೆ ಸ್ಪ್ರೇ ಮಾಡ್ತೇವೆ ಸರ್. 3 ಸರಿ ಭತ್ತಕ್ಕೆ ಸ್ಪ್ರೇ ಮಾಡ್ತೇವೆ. ಅದೇ ರೀತಿ ಮತ್ಸ್ಯಜನ್ಯ ಮತ್ತೆ ಹ್ಯೂಮಿಕಸೆಟ್ ಅವನ್ನು ಸ್ಪ್ರೇ ಮಾಡ್ತೇವೆ ಸರ್. ಅದನ್ನು ಕೂಡ ಸ್ಪ್ರೇ ಮಾಡ್ತೇವೆ. ಒಟ್ಟು 3-5 ಸರಿ ಸ್ಪ್ರೇ ಮಾಡ್ತೇವೆ ಸರ್ ಭತ್ತಕ್ಕೆ. ಆಮೇಲೆ ರೋಗ ಏನಾರು ಕಾಣ್ತಂದ್ರೆ ಬೇವಿಂದು ಸೊಪ್ಪಿಂದು ಇದನ್ನ ಮಾಡ್ತೇವೆ ಸರ್, ಬೇವಿನ ಕಷಾಯ ಮಾಡ್ಕೊಂತೇವೆ. ಆಮೇಲೆ ಹುಳಿ ಮಜ್ಜಿಗೆ 6 ತಿಂಗಳ ನಂತರ ಹಳೆಯದು ಹುಳಿ ಮಜ್ಜಿಗೆನ ಉಪಯೋಗಿಸಿಂದ ಮಾಡ್ತೇವೆ ಸರ್. ಅದನ್ನ ಆ ಟೈಪ್ ಮಾಡೋದ್ರಿಂದ ಸ್ವಲ್ಪ ರೋಗನು ಕಡಿಮೆ ಆಗುತ್ತೆ. ರೋಗ ಸಾಮಾನ್ಯ ಸಾವಯವ ಮಾಡಿದ್ರೆ ರೋಗ ಬರೋದಿಲ್ಲ, ಅದ್ರಲ್ಲೂ ಸ್ವಲ್ಪ ಇದ್ರೆ ಕಡಿಮೆ ಆಗುತ್ತೆ. ಸಾವಯವ ಕೃಷಿ ಬರೋಕ್ಕಿಂತ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರ? ಹೇಗೆ ಇದು ನೀವು ಪರಿವರ್ತನೆ ಆಗಿದ್ರಿ ಸಾವಯವ ಕೃಷಿಗೆ? ಸರ್, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಕಾಯಿಲೆಗಳು ಹೆಚ್ಚಿಗೆ ಆಯ್ತು ಸರ್. ಅದು ಭೂಮಿ ಆರೋಗ್ಯ ಕೆಡ್ತ ಅಂದ್ರೆ ಮನುಷ್ಯನ ಆರೋಗ್ಯನೂ ಕೆಟ್ಕೊಂತ ಹೋಗುತ್ತೆ ಸರ್. ಭೂಮಿ ಆರೋಗ್ಯವಾಗಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಆರೋಗ್ಯ ಇರ್ಬೋದು. ಆಮೇಲೆ ಪ್ರತಿಯೊಬ್ಬ ಈ ಹಾಸ್ಪಿಟ್ಲ್ ಕಟ್ಟಿಸಿ ಚಿಕಿತ್ಸೆ ಕೊಡೋ ಬದಲು ನಾವು ತಳಮಟ್ಟದಿಂದನೇ ಅದನ್ನ ಮಾಡ್ತಾ ಬಂದ್ರೆ ರೋಗಗಳು ಮನುಷ್ಯನಿಗೆ ಕಡಿಮೆ ಆಗುತ್ತೆ. ಅದರಿಂದ ಉತ್ತಮ ಅಂತ ತಿಳ್ಕೊಂಡು ಅಲ್ಲಿಂದ ಕೃಷಿ ಸಾವಯವ ಕೃಷಿ ಮಾಡ್ತೇವೆ. ಈಗ ಆರಂಭದಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ, ಆಮೇಲೆ ಬಯಸಿದ್ವಿ ಅಷ್ಟು ನಮಗೆ ಸಿಗೋದಿಲ್ಲ ಇಳುವರಿ, ಜೊತೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ, ಇದಕ್ಕೇನು ಹೇಳ್ತೀರಿ ನೀವು? ಹೌದು ಸರ್, ನಿಜ. ಏಕಾಏಕಿ ಸಾವಯವ ಕೃಷಿ ಬಂದ್ರೆ ಇದರಿಂದ ನಾನು ಲಾಸ್ ಅನುಭವಿಸಿದ್ದು ನಿಜ ಸರ್. ಯಾಕಂದ್ರೆ ಸ್ಟಾರ್ಟಿಂಗು ಒಂದೇ ಪಟ್ಟಿಗೆ ನಂದು 5 ಎಕರೆ ಹೊಲ ಇದೆ, ಉಷ್ಣ ಸಾವಯವ ಬಂದ್ಬಿಟ್ಟೆ. ಅದು ಭತ್ತದ ಇಳುವರಿನೂ ಕಡಿಮೆ ಆಯ್ತು, ಮತ್ತೆ ತೋಟದ ಇಳುವರಿನೂ ಸ್ವಲ್ಪ ಕಡಿಮೆ ಆಯ್ತು. ತೋಟದ್ದೇನು ಬಹಳ ಎಫೆಕ್ಟ್ ಆಗಿಲ್ಲ, ಭತ್ತದ ಮಾತ್ರ ಬಹಳ ಕಡಿಮೆ ಆಯ್ತು. ಸ್ಟಾರ್ಟಿಂಗ್ ಬಂದ ತಕ್ಷಣ 6 ಚೀಲ ಎಕರೆಗೆ 6 ಚೀಲ ಭತ್ತ ಬಂತು. ಅವಾಗ ಮತ್ತೆ ಅದು ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಜೀವಾಮೃತ ಒಂದೇ ಮಾಡ್ತಿದ್ದೆ, ಇನ್ನು ಉಳ್ಕಿದಾಗ ಯಾವನು ಮಾಡ್ತಿರಲಿಲ್ಲ, ಭೂಮಿನೂ ಸೆಟ್ ಆಗಿರ್ಲಿಲ್ಲ. ಆಮೇಲೆ ನಿಧಾನಕ್ಕೆ ಬಿಡ್ಲಿಲ್ಲ ಸರ್, ಅದನ್ನ ಕಂಟಿನ್ಯೂ ಮಾಡಿದೆ. 6 ಚೀಲದಿಂದ 8 ಚೀಲ ಬಂತು, 12 ಚೀಲ ಬಂತು, 15 ಚೀಲ ಬಂತು. ಸ್ಟಾರ್ಟಿಂಗ್ ಹೋದ್ಬೆಳಿ 27 ಚೀಲ ತೆಗೆದಿದೆ, ಈ ಸರಿ 25 ಆಗಿದೆ, ಇನ್ನೂ ಒಂದ್ 2 ಚೀಲ ಕಡಿಮೆ ಆಗಿದೆ. ಬೆಳಿಬಹುದು ಸರ್, ಅಂದ್ರೆ ಅದನ್ನ ಭೂಮಿ ಪರಿವರ್ತನೆ ಮಾಡ್ಬೇಕು ಸರ್. ನಾವು ಏನಂತಾರೆ ಈಗ ಅಕ್ಕಪಕ್ಕದ ಜನರು ಮತ್ತೆ ಅಕ್ಕಪಕ್ಕದ ರೈತರು ನಿಮ್ಮ ಊರಿನಲ್ಲೇ ಇರ್ತಕ್ಕಂಥವ್ರು, ನಿಮ್ಮ ಜಮೀನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ನೀವು ಮಾಡೋ ಒಂದು ಕೃಷಿಗೆ ಬೆಂಬಲಿಸ್ತಾ ಇದ್ದಾರಾ ಅಥವಾ ಏನಪ್ಪ ಸಾವಯವ ಅಂತ ಹೇಳಿ ಏನೇನೋ ಮಾಡ್ತಾ ಇದಾರ ಅಂತ ಆಡ್ಕೊಂತಾರ? ಸ್ಟಾರ್ಟಿಂಗ್ ಎಲ್ಲ ನೀವ್ ಹೇಳ್ದಂಗೆ ಆಡ್ಕೊಂತಿದ್ರು ಸರ್. ಭತ್ತ ಪಿ ಅಂತಾರ ನಮ್ದು ಎಲ್ಲಾರ್ಕಂದು ವೀಕ್ ಇರೋದು, ಅವರೆಲ್ಲ ಚೆನ್ನಾಗಿರೋವು. ಸ್ಟಾರ್ಟಿಂಗ್ ಎಲ್ಲ ಇದು ಮಾಡ್ತಾ ಇದ್ರು. ನಂತರ ಆಮೇಲೆ ನಂದು 3 ವರ್ಷದ ನಂತರ ನಾನು ಒಂದ್ ದಾರಿ ಬಂದಾಗ ಆಮೇಲೆ ಮಾರ್ಕೆಟಿಂಗ್ ಬಹಳ ಕಷ್ಟ ಆಯ್ತು ಸರ್. ಸ್ಟಾರ್ಟಿಂಗ್ ಸಾವಯವ ಅಂದ್ರೆ ಯಾರು ತಗೊಂತಾನೆ ಅದು, ಅದನ್ನು ಡೆವಲಪ್ ಮಾಡೋದು ನನಗೆ 3 ವರ್ಷ ಸವಾಲ್ ಆಗ್ಬಿಡ್ತು ಸರ್. ಆಮೇಲೆ ಅಂದ್ರೆ ಈಗ 100ಕ್ಕೆ 100 ರಾಸಾಯನಿಕನೇ, ಅಂತದ್ರಲ್ಲಿ ನೀವೊಬ್ರು ಹೋದ್ರೆ ನಿಮ್ಮನ್ನು ಕೇಳೋರಿಲ್ಲ ಹೆಂಗ್ ಮಾಡಿದ್ಯಪ್ಪ ಅನ್ನೋರು ಬಹಳ ಜನ. ಆವಾಗ ಕೆಲವು ತಗೊಂತ ಜನ ತಗೋಣ ಅಕ್ಕಿ ನೇರವ ತಗೋಣ ಅಂತಾರನ್ನ ಹೊಲಕ್ ಕರ್ಕೊಂಡೋಗಿ ಹೊಲದ್ನೆಲ್ಲ ನಾ ಮಾಡೋದನ್ನೆಲ್ಲ ತೋರಿಸಿ ಅವರು ಕಾಯಂ ಕಸ್ಟಮರ್ ಆದ್ರು ನಮಗೆ, ನಿಜವಾದ ರೈತ ಇವರು ಅನ್ನೋದು ಗೊತ್ತಾಯ್ತು. ಅದರಿಂದ ಪರ್ಫೆಕ್ಟ್ ಅವರಷ್ಟು ಕನ್ಫರ್ಮ್ ಆಕಿಂತ ಮತ್ತೆ ಜಾಸ್ತಿ ಆಕಿಂತ ಹೋಯ್ತು ಸರ್. ಈಗ ಒಂದು ನಾನು ಬೆಳೆದ್ರ ಅಕ್ಕಿ ಕಂಪ್ಲೀಟ್ ಆಗಿ ಹೋಗುತ್ತೆ, ನಂದು ಒಂದು 3.5 ಎಕರೆ ಗದ್ದೆ ಬರುತ್ತೆ, ಅದು ಕಂಪ್ಲೀಟ್ ಆಗಿ ಅಕ್ಕಿ ಸಂಪೂರ್ಣವಾಗಿ ಅಂದ್ರೆ ನಾನು ಅಕ್ಕಿ ಹೆಂಗ್ ಬಿಡಿಸ್ತಾನೆ ಅಂದ್ರೆ ಸರ್ ಈ ಬೆಳೆ ಬೆಟ್ಟ ಬೆಳೆದ್ರೆ 6 ತಿಂಗಳು ಹಾಕ್ಸಲ್ಲ ಸರ್ ಅದನ್ನ, ಹಳೆ ಅಕ್ಕಿ ಮಾಡಿ ಹಾಕ್ಸ್ತಾನೆ, ಹಳೆ ಅಕ್ಕಿ ಮಾಡಿ ಹಾಕಿ ಅದನ್ನ 100 ರೂಪಾಯಿ ಕೆಜಿ ಕೊಡ್ತಾನೆ ಸರ್. ಸಂಪೂರ್ಣ ಸಾವಯವ ನೀನ್ ಕೃಷಿಯಲ್ಲಿ ಹಾಕಿದ್ದಾನ ಅಕ್ಕಿ ಕೊಡ್ತಾನೆ ಸರ್, ಟೆಸ್ಟ್ ಮಾಡಿಕೊಡ್ತಾರೆ. ಈ ತರಬಳ ಕೃಷಿ ವಿಜ್ಞಾನ ಕೇಂದ್ರದ ನನಗೆ ಬಹಳ ಸಹಾಯ ಮಾಡ್ತಾರೆ, ಅಂದ್ರೆ ಬಂದು ಹಿಂಗ್ ಮಾಡಿ ಹಿಂಗ್ ಬಿಡು ಅನ್ನೋ ಒಂದು ಸಲಹೆನ ಇಡೀ ಟೀಮ್ ಬಹಳ ಚೆನ್ನಾಗಿದೆ. ಇವರು ಕೊಡ್ತಾರೆ, ಕೃಷಿ ಇಲಾಖೆಯವರು ಕೊಡ್ತಾರೆ, ಹಂಗಾಗಿ ಅವರ ಮಾರ್ಗದರ್ಶನ ಇದೆ ಸರ್. ಮಾಡ್ತಾ ಇದ್ದಾರೆ. ರುದ್ರೇಶ್ ಅವರು ಎಷ್ಟು ಎಕರೆ ಹೊಂದಿರುತ್ತಾವು ಜಮೀನು? 5 ಎಕರೆ ಹೊಂದಿದೆ. 5 ಎಕರೆ ಸಂಪೂರ್ಣ ಸಾವಯವ? ಸಾವಯವ. 5 ಎಕರೆ 10 ವರ್ಷದಿಂದ 1 ರೂಪಾಯಿ ಏನು ಕೊಂಡು ಹಾಕಿಲ್ಲ ಸರ್. ಹೊರಗಡೆ 5 ವರ್ಷ 10 ವರ್ಷದಿಂದ ಏನು ಕೊಂಡು ಹಾಕಿಲ್ಲ ಇದುವರೆಗೂ. ಏನ್ ನಿಮ್ಗೆ ಸಮಸ್ಯೆ ಇದರಲ್ಲಿ ನೀವ್ ಏನ್ ಕಂಡಿದ್ದೀರಾ ಸಮಸ್ಯೆ ಅಂತಂದ್ರೆ? ಈಗ ರೋಗ ಆಗ್ಲಿ, ರುಜಿನ ಆಗ್ಲಿ, ಜೊತೆಗೆ ಕೀಟಬಾಧೆಗಳಾಗ್ಲಿ, ಜೊತೆಗೆ ಈಗ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗ್ಲಿ, ಮಣ್ಣಿನ ಒಂದು ನಿರ್ವಹಣೆ ಆಗ್ಲಿ, ನೀರಿನ ಒಂದು ನಿರ್ವಹಣೆ ಆಗ್ಲಿ, ಇದರಲ್ಲಿ ಏನು ನಿಮ್ಗೆ ಯಾವ ರೀತಿಯಿಂದ ಒಂದು ಈ ಸಾವಯವ ಕ್ರಮಕ್ಕೆ ಬಂದ್ರೆ ಏನು ನಿಮ್ಗೆ ಕಷ್ಟ ಅನ್ಸಿದೆ ಇದರಲ್ಲಿ? ಸರ್, ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ತು, ಈಗೇನು ಕಷ್ಟ ಅನ್ಸಿಲ್ಲ. ಎಲ್ಲರ್ಕೊಂದು ಈಜಿ, ಎಲ್ಲರೂ ಬಹಳ ಕಷ್ಟ ಪಡ್ತಿರ್ತಾರೆ ಔಷಧಿ ಹೊಡಿಬೇಕು ಅದು ಇದು ಅಂತ. ನಾವ್ ಏನು ಅಲ್ದಾಗ ನೆಮ್ಮದಿಯಾಗಿರ್ಬೋದು, ಅಂದ್ರೆ ಒಂದ್ 3 ವರ್ಷ ಕಷ್ಟ ಆಗುತ್ತೆ, 3 ವರ್ಷ ನಂತರ ನಾವು ನೆಮ್ಮದಿಯಾಗಿರ್ಬೋದು. ಯಾಕಂದ್ರೆ ಅವರು ಬರ್ತೇವೆ ಊಟ ಮಾಡಿಸ್ತಾರೆ, ವಾಂತಿ ಆಗುತ್ತೆ, ನಮ್ದೇನು ಹಂಗೇನಿಲ್ಲ ಸರ್. ಎಷ್ಟು ಬೇಕಷ್ಟು ಊಟ ಮಾಡಿಸ್ತೇವೆ, ಆರೋಗ್ಯವಾಗಿರ್ತದೆ, ನಮ್ ಬೆಳೆಯೆಲ್ಲ ಆರೋಗ್ಯವಾಗಿ ಇರ್ತಾವೆ. ಅಂದ್ರೆ ಇಳುವರಿ ಸ್ವಲ್ಪ ಅವ್ರಕ್ಕಂತ ಕಡಿಮೆ ಆಗ್ಬೋದು, ಅಂದ್ರೆ ಆದಾಯ ಅವ್ರಕ್ಕಂತ ಜಾಸ್ತಿ ಇರುತ್ತೆ, ಆದಾಯ ಲೇಟ್ ಆಗಿರುತ್ತೆ, ಆದಾಯ ಅವ್ರಕ್ಕಂತ ಜಾಸ್ತಿ ಇರುತ್ತೆ. ಅವ್ರಿಗೆ ಜಲ್ದಿ ಇವತ್ತು ಬೆಳೆದ್ ನಾಳೆ ತಗೊಂಡ್ಬಿಡ್ಬೇಕು, ನಮ್ದಂಗಲ್ಲ, ಇವತ್ತು ಬೆಳೆದ್ರೆ ನಾಳ್ದ ಬರುತ್ತೆ ನಮ್ಗೆ, ಅವ್ರಕ್ಕ ಆದಾಯ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಮ್ಗೆ ಲಾಭ ಅವ್ರಕ್ಕಂತ ಲಾಭ ಹೆಚ್ಚಿಗೆ ಆಗುತ್ತೆ. ಫಸ್ಟ್ಗೆ ಒಂದ್ 3 ವರ್ಷ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಯಾವುದೇ ಸಾವಯವ ಕೃಷಿ ಮಾಡ್ತಾನೆ ಅಂದ್ರೆ ಅವ್ರಿಗೆ 3 ವರ್ಷ ಸರ್ಕಾರ ಅವ್ರಿಗೆ ಒಂದು ಸೌಲಭ್ಯ ಅಥವಾ ಒಂದು ಸಹಾಯಧನ ಅಂತ ಕೊಟ್ರೆ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್, ಸಂಖ್ಯೆ ಜಾಸ್ತಿ ಆಗುತ್ತೆ, ಅದರಿಂದ ಉಪಯೋಗನೂ ಆಗುತ್ತೆ ಸರ್ಕಾರಕ್ಕೆ, ಆರೋಗ್ಯಕರ

ಅಲ್ವಾ? ಸೊ ಅಂತದ್ರಲ್ಲಿ ನೀವು ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಒಂದು ದಿಟ್ಟ ಒಂದು ನಿಲುವು ಏನ್ ಹೇಳ್ತೀರಿ ರೈತರಿಗೆ? ಸರ್, ಇವರು ಅಡಿಕೆ ಹಾಕಿ, ಯಾರು ಅಡಿಕೆ ಹಾಕ್ತಾರಲ್ಲ, ಅಡಿಕೆ ಹಾಕರು ನನ್ನ ಪ್ರಕಾರ 50% ಅಡಿಕೆ ಹಾಕಿಂದ 50% ಬೇರೆ ಮಾಡ್ಕೋಬೇಕು. ಅಮ್ಮ 50% ಅಡಿಕೆ ಹಾಕಿರೋರು ಕೂಡ ಬರೀ ಅಡಿಕೆಗೆ ಮೀಸಲಾಗಿರ್ಬಾರ್ದು ಸರ್. ಬಾಳೆ ಹಾಕ್ಬೋದು, ಕೋಕ ಹಾಕ್ಬೋದು, ನಿಂಬೆ ಹಾಕ್ಬೋದು, ಅದರಲ್ಲಿ ಹಲವಾರು ಬೆಳೆಗಳನ್ನು ಮಾಡ್ಕೋಬಹುದು. ತೋಟಗಾರಿಕೆ ಬೆಳೆನ ಆಮ ಕಾಳುಮೆಣಸು ಹಾಕೋಬಹುದು. ಈ ಅಡಿಕೆಯಲ್ಲಿ ಎಷ್ಟು ಬರುತ್ತಾ, ಅಡಿಕೆಯಲ್ಲಿ ಉದಾಹರಣೆ 5 ಲಕ್ಷ ಬರುತ್ತೆ ಒಂದು ಎಕರೆ ಬಹಳ ಚೆನ್ನಾಗಿ ಮಾಡಿದ್ರೆ ಅಂದ್ರೆ. ಅಂತರ ಬೆಳೆ ಮಾಡ್ತಾರೆ, ಅಂತರ ಬೆಳೆ ಕೋಕದಲ್ಲಿ. ನಂದು ಈ ಸರಿ ಹೋದ ಸರಿ ಕೋಕದಲ್ಲಿ ನನಗೆ 1.5 ಲಕ್ಷ ಬಂತು, ಬರೀ 200 ಗಿಡ ಇದಾವೆ ಸರ್ ಕೋಕದಲ್ಲಿ, 1.5 ಲಕ್ಷ ಬಂತು. ಅದೇ ರೀತಿ ಅದು ಎಕ್ಸ್ಟ್ರಾ ಲಾಭ ಅಲ್ಲ ಸರ್. ಈ ಅಡಿಕೆ ಬರೋವಷ್ಟು ಬರುತ್ತೆ, ಮತ್ತೆ ಅದು ಬೇರೆ ಎಕ್ಸ್ಟ್ರಾ ಬರುತ್ತೆ ನಮಗೆ ಅಲ್ಲಿಗೆ. ಅಂತ ಬೆಳೆಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು, ಭೂಮಿ ಫಲವತ್ತತೆನ ಇರುತ್ತೆ. ಆಮೇಲೆ ಚಾಕ್ಲೇಟ್ಗೆ ಹೋಗುತ್ತೆ, ಬಾಳೆ ಹೋಗುತ್ತೆ, ಆಹಾರ ಪದ್ಧತಿನೂ ಅದರಲ್ಲೂ ಸಿಗುತ್ತೆ ಸರ್. ಅದನ್ನು ಮಾಡ್ಕೋಬಹುದು ಸರ್, ಒಂದೇ ಬೆಳೆಗೆ ಅಂಟ್ಕೊಳೋ ಬದಲಿ ಬರೀ ಅದಕ್ಕೆ ಇದನ್ನು ಮಾಡ್ಬೋದು ಸರ್. ಇದರಿಂದ ಉಪಯೋಗ ಜಾಸ್ತಿ ಆಗುತ್ತೆ. ಹಣ್ಣುಗಳು ಪ್ರತಿ ಒಂದು ಹಣ್ಣಿನ ಜಾತಿನೂ ತೋಟ ಸುತ್ತಲೂ ಹಾಕೋಬಹುದು. ತೆಂಗು ಹಾಕೋಬಹುದು. ಬರೇ ಅಡಿಕೆಗೆ ಮೀಸಲಿರಬಾರ್ದು ಸರ್ ಭೂಮಿ. ಅದರಿಂದ ಎಲ್ಲಾ ತರಹದ ಹಣ್ಣು ಹಂಪಲು ನಮಗೆ ತಿನ್ನಂತ ಆಹಾರಗಳು, ಒಳ್ಳೆ ಆಹಾರಗಳನ್ನ ಕೆಮಿಕಲ್ ರಹಿತವಾಗಿ ಬೆಳಿಬಹುದು ಅಂತ ನನ್ನ ಅನಿಸಿಕೆ. ನೀವು ಕೂಡ ಅಂತರ್ ಬೆಳೆ ತಗೊಂಡಿದ್ರಿ, ಈ ಅಂತರ್ ಬೆಳೆಯಿಂದ ಏನ್ ಲಾಭ ಆಗಿದೆ, ಮತ್ತೆ ಇದು ನಮ್ಮ ಭೂಮಿಯ ಒಂದು ಸಂರಕ್ಷಣೆಗೆ, ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳೋ ಜೊತೆಗೇನೆ ನಿಮಗೆ ಇದು ಯಾವ ರೀತಿಯಿಂದ ಲಾಭದಾಯಕವಾಗಿದೆ, ನಮ್ಮ ರೈತರಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ತೋಟಗಾರಿಕೆ ಬೆಳೆಗೆ ಅಡಿಕೆ ಹಾಕಿ, ಅಡಿಕೆ ಒಳಗೆ ನಾನು ಕೋಕ ಹಾಕಿದ್ದೇನೆ ಸರ್. ಒಂದ್ ಎಕರೆಗೆ ಬಾಳೆ ಹಾಕಿದ್ದೇನೆ ಸರ್. ಕೋಕದಲ್ಲಿ ಹೋದ ಸರಿ ಒಳ್ಳೆ ರೇಟ್ ಸಿಕ್ತು, ಒಂದೂವರೆ ಲಕ್ಷ ಬಂತು ಎಕ್ಸ್ಟ್ರಾ ಅದು ಅದನ್ನ ಮಾಡಿದಕ್ಕೆ. ಅಡಿಕೆಗೆ ನನಗೆ 4 ಲಕ್ಷ ಬಂದ್ರು, ಇದ್ರಾಗ 1.5 ಲಕ್ಷ ಬಂತು, ಅಲ್ಲಿಗೆ 5.5 ಲಕ್ಷ ಆಯ್ತು. ಬರೀ ಅಡಿಕೆನ ಆಗಿದ್ರೆ 4 ಲಕ್ಷಕ್ಕೆ ನಿಂತ್ಕೋಬೇಕಾಯ್ತು ಸರ್. ಅದ್ರ ಮತ್ತೆ ಹೊಲದಾಗ ಏನು ಬೆಳೀತದಲ್ಲ ಅದ್ರ ಹಾಕೋದ್ರಿಂದ ಹೊಲಕ್ಕೆ 4 ಹೆಸರು ಹೋಗ್ತವೆ. ಆಮೇಲೆ ಜೀವಾಮೃತ ಮಾಡ್ಕೊಂತ ಕೆಲಸ ಮಾಡ್ತಿರ್ತಾವ ಸರ್ ಹೊಲದಲ್ಲಿ. ಹೊಲದಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಆರೋಗ್ಯ ಯಾವ್ದು ರೋಗನೂ ಬರಲ್ಲ ಸರ್, ಚೆನ್ನಾಗಿರ್ತಾವ. ನಾವು ಬೆವರು ಸೂರಿಸಿದ್ರೆ ಮನುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಒಂದ್ 4 ಲೀಟರ್ ನೀರು ಕೊಡಿದ್ರೆ 1 ಲೀಟರ್ ಬೆವರು ಹೋದ್ರೆ ಮನುಷ್ಯನಿಗೆ ಯಾವುದೇ ಕಾಯಿಲೆ ಬರಲ್ಲ ಸರ್. ಮನೆಗೆ ಕುತ್ಕೊಂಡು ಬರೀ ಅಡಿಕೆ ಅಲ್ಲ, ಬಡ ನೀರ್ ಬಿಡೋದು, ತಿಂಗಳ ಒಂದ್ಸರಿ ನೀರ್ ಬಿಡಕ್ ಅಷ್ಟೇ ಹೊಲಕ್ಕೋಗಿ ಅಡ್ಡಾಡ್ಕೊಂಬಂದ್ರೆ ಮನುಷ್ಯನದು ರೋಗ ಜಾಸ್ತಿ ಆಗುತ್ತೆ. ಹೆಚ್ಚಿಗೆ ವೆಹಿಕಲ್ ನಲ್ಲಿ ಅಡ್ಡಾಡ್ತಾರೆ, ನಡ್ಕೊಂಡು ಹೋಗೋದು ಕಡಿಮೆ ಆಗಿದೆ. ಈಗ ಪ್ರತಿ ನಾವು ಕೂಡ ಬೈಕ್ನಲ್ಲಿ ಹೋಗ್ತೇವೆ, ಬೈಕ್ನಲ್ಲಿ ಹೋದ್ರೆ ಅಲ್ಲಿ ಕೆಲಸ ಮಾಡಿದ್ರೆ ಉಪಯೋಗ ಆಗುತ್ತೆ. ಮೊದಲೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಅದರಿಂದ ಶ್ರಮ ಹೆಚ್ಚಿಗೆ ಆದಷ್ಟು ರೋಗ ಕಡಿಮೆ ಆಗುತ್ತೆ ಸರ್ ಮನುಷ್ಯನಿಗೆ. ಅದರಿಂದ ಆಮೇಲೆ ಕೋಕ ಹಾಕೋದ್ರಿಂದ ಅದರಲ್ಲಿ ಎಲೆ ಬಹಳ ಬೀಳುತ್ತೆ ಸರ್. ಆಮೇಲೆ ವರ್ಷಕ್ಕೊಂದ್ಸರಿ ಟೂನಿಂಗ್ ಮಾಡಬೇಕು. ಅದರಲ್ಲಿ ಅತಿ ಉತ್ಕೃಷ್ಟವಾದ ಗೊಬ್ಬರ ಸಿಗುತ್ತೆ, ಎರೆಹುಳು ಗೊಬ್ಬರ ಸರ್. ನೀವು ತೆಗೆದ್ರೆ ನೋಡಬಹುದು, ಹಿಂಗ್ ತೆಗೆದ್ರೆ ಮೇಲೆ ಮಿದು ಇರುತ್ತೆ, ಆಮೇಲೆ ಗೊಬ್ಬರನೇ ಬರುತ್ತೆ ಸರ್. ಟೀ ಪುಡಿ ಬಂದಂಗ್ ಬರುತ್ತೆ ಸರ್. ಹೇಗೆ ಇದು ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ವರ್ಷಕ್ಕೆ ಈ ವರ್ಷ ಮಾಡಿಸಿದ ಸರ್. ಎರಡು ವರ್ಷ ಬಿಟ್ಟು ವರ್ಷಕ್ಕೊಂದ್ಸರಿ ಮಾಡಿಸ್ತೀರಾ? ನ್ಯೂನತೆ ಕಂಡಿದೆ ಸರ್? ಏನ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು? ವಿಜ್ಞಾನಿಗಳು ರಿಪೋರ್ಟ್ ಬರ್ಬೇಕು ಸರ್. ಈಗ ಈ ಸರಿ ಡೀಟೇಲ್ಸ್ ಎಲ್ಲ ಕೊಟ್ಟಿ. ಹೋದ್ಸಲಿ ಪರವಾಗಿಲ್ಲ ಸರ್, ಎಲ್ಲ ಭೂಮಿಕನ ನಂದು ಉತ್ತಮವಾಗಿ ಬಂದೈತೆ ಅಂತ ಹೇಳಿದ್ರು. ಈ ಸರಿ ಇನ್ನು ಚೆನ್ನಾಗ್ ಬರ್ಬೋದು. ನೀರಿಂದ ಟೆಸ್ಟ್ ಮಾಡಿಸಿದೀರಾ? ನೀರಿಂದು ಎರಡು ಕೊಟ್ಟಿದ್ದಾನೆ ಸರ್. ನೀರಿಂದು ನಮ್ದು ಹಳ್ಳ ಇದೆ ಸರ್. ಸಲ್ಪ ನೀರ, ಸಿಹಿ ನೀರ, ಹಳ್ಳದ ನೀರು, ಸಿಹಿ ಬರುತ್ತೆ, ಸಿಹಿ ನೀರು. ಹುಳಿ ಮಣ್ಣು ಅದು ಅದ್ರದ್ದು ಏನೋ ಸಮಸ್ಯೆ ನಿಮಗೆ ಕಾಣಿಸಿದೆ? ಇಲ್ಲ, ನಮ್ದು ಭತ್ತ ಮಾಡೋದು ಜೋಗ್ನಲ್ಲ ಸರ್. ಉಪ್ಪಿನಂಶ ಅದ, ಅದರಲ್ಲಿ ಭತ್ತನೇ ಬೆಳೀತಿರಲಿಲ್ಲ ಸರ್. ಅದು ಒಂದ್ ಹೇಳ್ಬಿಡ್ತಾನೆ. ಅದು ಈ ಪೂರ್ತಿ ಜೋಗ ಹತ್ತಿ ಹೋಗ್ಬಿಟ್ಟಿತ್ತು. ಅದನ್ನ ಯಾವ್ದು ಸಹಾಯಧನ ಪಡೆದಲ್ಲ, ನಾನೇ ಸ್ವಂತಕ್ಕೆ ಸೀಪೇಜ್ ಮಾಡಿಸಿದೆ ಸರ್. ಪೈಪ್ ಲೈನ್ ತೆಗ್ಸಿ ಪ್ಲಾಸ್ಟಿಕ್ ಪೈಪ್ ತಗೊಂಡು ಅದನ್ನ ಮಿಷಿನ್ ಹಿಂಗ್ ಕೊರೆದು ಅದ್ರ ಮೇಲೆ ಇದು ಬರ್ತಲ್ಲ ಸರ್, ತೆಂಗಿನ ನಾರಿಂದು ಅದನ್ನ ಹಾಕಿ ಅದ್ರ ಮೇಲೆ ಮರಳ ಹಾಕಿ ಅದನ್ನ ಮಾಡ್ದೆ. ಅದು ಸಕ್ಸಸ್ ಆಯ್ತು ಸರ್. ಆ ಸಕ್ಸಸ್ ಆದಿಂದ ಅಲ್ಲಿ ಭತ್ತ ಬರ್ತಾ ಬೆಳೆಯಕ್ಕೆ ನಾಟಿಸ್ತಿದ್ವಿ, ಭತ್ತ ಕಿತ್ತಿದ್ದಿಲ್ಲ, ಅಷ್ಟೊಂದು ಜೋಗ ಮೇಲೆ ಬರೋದು. ಈಗ ಅದ್ ಒಳಗಿಂದ ಒಳಗೆ ಹೋಗೋದ್ರಿಂದ ಅದ್ರ ಸಾವಯವ ಭತ್ತನು ಅದರಲ್ಲಿ 27 ಚೀಲ 28 ಚೀಲ ಬೆಳೆದ್ರು ಸರ್. ಭತ್ತ ಯಾವ ತಳಿ ಅಂತ ಹೇಳ್ತೀರಿ ಸ್ವಾಮಿ? ಇದು RNR ಬೆಳೀತಾರೆ. RNR ಇದು ಎಲ್ಲಿ ನೀವೇ ಇದು ಮಾಡಿಸಿದ್ದ ಬೀಜ? ಎಲ್ಲಿಂದ? ಕೃಷಿ ಇಲಾಖೆ. ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಜೊತೆಗೆ ಈಗ ಅಡಿಕೆ ಅಂತ ಹೇಳಿದಿರಲ್ವಾ, ಇದು ಯಾವ ತಳಿ? ಇದು ಚನ್ನಗಿರಿ ಲೋಕಲ್ ತಳಿ ಸರ್. ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದು. ನೀವೇ ಮಾಡಿದ್ರು ಸಸಿ? ನಾವೇ ಸಸಿ ಮಾಡಿ ಅಲ್ಲಿ ಈಗ ಅಲ್ಲ 30 ವರ್ಷದ ತೋಟ ಸರ್. 30 ವರ್ಷದ ಅವಾಗಿಂದ ಮಾಡ್ತಾ ಇದ್ರು. ಅವಾಗಿಂದ ಮತ್ತೆ ಅದನ್ನ ಮತ್ತೆ ಮುಂದುವರ್ಸಿಲ್ಲ ಸರ್. ಅಷ್ಟೇ ಅಡಿಕೆ, ಮತ್ತೆ ಭತ್ತ ಅಷ್ಟು ಬಿಟ್ರೆ ಮತ್ತೆ ಅಡಿಕೆ ಜಾಸ್ತಿ ಮಾಡಕ್ ಹೋಗಿ. ಈಗ ಕೂಲಿ ಆಳುಗಳ ನಿರ್ವಹಣೆ ಹೇಗೆ ಮಾಡ್ಕೊಂಡಿದ್ರಿ? ಕೂಲಿ ಆಳು ಅಂದ್ರೆ ಸರ್, ನನ್ನ ಜೊತೆ ಒಬ್ಬನ ಕರ್ಕೊಂಡು ಕೆಲಸ ಮಾಡ್ತಾನೆ ಸರ್. ಅಷ್ಟೇ, ನಾನು ಕೆಲಸ ಮಾಡ್ತಾನೆ ಅಷ್ಟೇ. ನೀವು ಅಂದ್ರೆ ಈಗ ಜಮೀನು ಉಳುಮೆ ಮಾಡ್ಬೇಕಾದ್ರೆ ಬಿತ್ತನೆ ಮಾಡ್ಬೇಕಂದ್ರೆ ರಾಶಿ ಮಾಡ್ಬೇಕಂದ್ರೆ ಈಗ ಅಂತ ಸಮಯದಲ್ಲಿ ಎಷ್ಟು ಜನ ಬೇಕಾಗ್ತಾರೆ ನಿಮ್ಗೆ? ಸರ್, ನಾಟಿ ಮಾಡಕರ ನಾನು ಮಿಷಿನ್ ನಾಟಿ ಮಾಡಿಸ್ತೇನೆ, ಅವಾಗೇನು ಅಷ್ಟು ಸಮಸ್ಯೆ ಆಗಲ್ಲ. ಕಳಿ ತೆಗಿಯಕರ ಒಂದ್ ಸ್ವಲ್ಪ ಕಳಿ ಕೂಲರ್ ಕರ್ಕಂತಾನೆ, ಅದು ಬಿಟ್ರೆ ಇನ್ನು ಜೀವಾಮೃತ ಹಾಕಕ್ಕೆ ಅದಕ್ಕೆ ನನ್ನ ಜೊತೆಗೆ ಒಬ್ರು ಕರ್ಕಂತಾನೆ ಸರ್. ಆಮೇಲೆ ತೋಟದ ಉಳುಮೆ ಮಾಡಲ್ಲ ಸರ್, ತೋಟ ನಾನು ಜೀರೋ ಕಲ್ಟಿವೇಶನ್, ಅದನ್ನ ಮಿಷಿನ್ ಅಲ್ಲಿ ಹುಲ್ಲು ಹೊಡಿತೇವೆ ಸರ್. ನಾನು ನಮ್ಮ ಮತ್ತೊಬ್ರು ಕರ್ಕೊಂಡು ಅವ್ನ ಒಂದ್ ಸ್ವಲ್ಪ ನಾವೊಂದ್ ಸ್ವಲ್ಪ ಅಲ್ಲೇ ಬಿಡ್ತೇವೆ ಸರ್. ಅದು ಗೊಬ್ಬರ ಇದ್ರ ಜೊತೆಗೆ ಈಗ ದನಕರುಗಳು ಏನಾದ್ರು ಸಾಕ್ತಾ ಇದ್ದೀರಾ? ಒಂದ್ ಆಕಳ ಇದೆ ಸರ್. ಆಕಳ ಅಷ್ಟೇ? ಅದು ಮನೆಗೋಸ್ಕರ. ಹಣ್ಣು ಬೆಳೆಗಳಲ್ದೇ ತರಕಾರಿ ಏನಾದ್ರು? ತರಕಾರಿ ಆಗಲ್ಲ ಸರ್, ಒಬ್ರ ಕೈಲಿ ಎಲ್ಲಾನು ಮಾಡಕ್ ಆಗಲ್ಲ. ಸ್ವಲ್ಪ ಒಂದೊಂದ್ಸರಿ ಆಗ್ತಾವ ಸರ್, ಅದೊಂದು ಸ್ವಲ್ಪ ದಿವಸ ಬಳಸ್ತೇವೆ ಮತ್ತೆ ಬೇರೆ ಕಡೆ ಕೊಂಡ್ಕೊಂತೇವೆ. ಕುಟುಂಬದಲ್ಲಿ ನಿಮ್ಮ ಒಂದು ಸದಸ್ಯರು ನಿಮ್ಗೆ ಯಾವ ರೀತಿಯಿಂದ ಸಹಕಾರ ಮಾಡ್ತಾರೆ ಕೃಷಿ ನಿಮ್ಮ ಒಂದು ಕೆಲಸಕ್ಕೆ? ನಮ್ಮ ಮನೆಯವರು ಸರ್ ಕೃಷಿ ಮಂತ್ಯದಿಂದ ಬಂದಿಲ್ಲ, ಅವ್ರ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ. ಇಲ್ಲ ಹಾಗಾಗಿ ನನ್ನ ಮಕ್ಳು ಬರ್ತಾರೆ ಸರ್, ನನ್ನ ಪರ ಮಾತಾಡಕ್ ನನ್ನ ಮಕ್ಳು ಅವ್ರು ಬರ್ತಾರೆ, ಕಳಿದಿಗೆ ಬರ್ತಾರೆ, ಅವ್ರು ಓದ್ತದಲ್ಲ, ಹಂಗಾಗಿ ಹೆಚ್ಚಿಗೆ ಇದನ್ ಮಾಡಿಲ್ಲ ಸರ್. ಏನು ನಿಮ್ ಮಕ್ಳಿಗೆ ಏನ್ ಮಾಡ್ಬೇಕಂತಿಂದೆ, ಯಾವ ರೀತಿಯಿಂದ ಅವರು ಕೃಷಿಗೆ ತಗೊಂಡ್ ಬರ್ಬೇಕಂತೀರಾ ಅಥವಾ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಕೆಲಸ ಇದ್ ಮಾಡ್ಬೇಕಂತ ಹೇಳ್ತೀರಾ? ಹೌದು, ಅವ್ರಿಗೆ ಬಿಟ್ಟಿದ್ದು ಸರ್. ನಾನು BSc AG ಮಾಡಿಸ್ಬೇಕು ಅಂತ ಇದ್ದೀನಿ, ಅವ್ರಿಗೂ ಸ್ವಲ್ಪ ಆಸಕ್ತಿ ಇದೆ, ನೋಡೋಣ ಸರ್. ಅದಾದ್ರೆ ಆಗ್ಬೋದು, ಹೆಚ್ಚಿಗೆ ಓದಿದ್ರು ಬೇರೆ ಆದ್ರು ಸೆಕೆಂಡ್ ಇಯರ್ PC ಒತ್ತಳಿ ಸರ್, ಅವ್ರನ್ನ BSc AG ಮಾಡಿಸಿ ಅವ್ರು ನನಗಿರೋದು ನನ್ನ ಕ್ಷೇತ್ರದಲ್ಲಿ ಇರಲಿ ಅನ್ನೋ ಆಸೆ ನೋಡ್ಬೇಕು ಸರ್. ಇದರಲ್ಲೇ ಮುಂದುವರಿಸಬೇಕು ಅನ್ನೋದು ನನ್ನ ಆಸೆ. ಅವ್ರ ಆಸೆ ಏನೈತೆ ಅಂತ ಹೆಂಗ ಹೇಳಕಾಗುತ್ತೆ ಸರ್? ಅವರಿಗೆ ನೀವು ಯಾವ ರೀತಿಯಿಂದ ಮಾರ್ಗದರ್ಶನ ಕೊಡ್ತೀರಾ ಅದ್ರ ಮೇಲೆ ಹೋಗ್ತದೆ. ಇಲ್ಲ, ಅವ್ರು ಯಾವ ರೀತಿ ತಗೊಳ್ತಾರೆ ಅದು ನೀವು ಹೇಳಿದ್ ನಾವು ಕೇಳ್ತಾರಾ? ಕೇಳ್ತಾರೆ ಸರ್. BSc AG ಮಾಡ್ತಾನೆ ಅಂತ ಹೇಳಿದಲ್ಲ ನನ್ನ ದೊಡ್ಡ ಮಗಳು, ಸಣ್ಣರನ್ನ ಇಬ್ರು ಸಣ್ಣರಿದ್ದಾರೆ ಸರ್, ಮೂವರು ಮಕ್ಕಳು, ನನಗೆ ಮೂವರು ಹೆಣ್ಮಕ್ಳು. ಕೃಷಿ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಐತೆ ಸರ್ ಅವ್ರಿಗೆ. ನಮ್ಮ ಮನೆಯವ್ರು ಮಾಡಲ್ಲ ಕೆಲಸ, ಅವ್ರು ಮಾಡಕ್ ರೆಡಿ ಇದಾರೆ ಸರ್, ರೆಡಿ ಇದೆ ಮಾಡ್ತಾರೆ. ಒಟ್ಟಾರೆ ಕೃಷಿಯ ಒಂದು ಅನುಭವದಲ್ಲಿ ಈ ಒಂದು ನೆಮ್ಮದಿಯ ಜೀವನ ನಿಮ್ಗೆ ಇನ್ನೂ ತೃಪ್ತಿ ಕೊಡ್ಲಿ ಅಂತ ನಾವು ಕೂಡ ಹಾರೈಸುತ್ತಾ, ಇದುವರೆಗೆ ನಮ್ಮ ಒಂದು ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮ್ಮ ಒಂದು ಕೃಷಿ ಮಾಹಿತಿ ಜೊತೆಗೆ ಕೃಷಿಯ ಅನುಭವ ಜೊತೆಗೆ ನಮ್ಮ ರೈತರಿಗೆ ಒಂದು ಕಿವಿ ಮಾತಾಗಿ, ಏನು ಈಗ ಅಡಿಕೆ ಬೆಳೆನೆ ಎಲ್ಲರೂ ಬೆಳೀತಾ ಇದ್ದಾರೆ, ಅದನ್ನ ಊಟಕ್ಕಾಗಿ ಕೂಡ ಸ್ವಲ್ಪ ಬೆಳೆದು ಅಡಿಕೆ ಬೆಳೆಯಿರಿ ಅಂತ ನೀವು ಇದು ಕೂಡ ಹೇಳಿದಿರಿ. ಜೊತೆಗೆ ಈಗ ಈ ಒಂದು ಕೃಷಿ ನಿಮಗೆ ಏನನ್ಸುತ್ತೆ, ಲಾಭದಾಯಕವೋ ಇಲ್ಲ ಇದು ಒಂದು ಉದ್ಯಮವಾಗಿ ತಗೋಬೇಕಂತೀರಾ, ಯಾವ ರೀತಿಯಿಂದ ಸರ್? ಸರ್, ಇದರಲ್ಲಿ ಲಾಭ ಇದೆ. ಲಾಭ ಇಲ್ಲದ್ರೆ ನಮ್ ಕೃಷಿ ಬಿಟ್ರೆ ಬೇರೆ ಏನಲ್ಲ. ನಾನು ಒಂದು ಬಿಲ್ಡಿಂಗ್ ಕಟ್ಕೊಂಡಾನೆ, ಒಂದು ಅನುಕೂಲ ಅಂದ್ರೆ ಬಹಳ ಅನುಕೂಲ ಆಗಕ್ ಆಗಲ್ಲ, ನೆಮ್ಮದಿ ಜೀವನ ಮಾಡ್ಬೋದು. ನೆಮ್ಮದಿ ಇಲ್ಲ ಜೀವನ, ಎಷ್ಟು ದುಡ್ಡು ಇದ್ರು ನೆಮ್ಮದಿ ಇಲ್ಲ ಅಂದ್ರೆ ಅದು ಜೀವನ ಆಗಲ್ಲ ಸರ್. ನೆಮ್ಮದಿ ಜೀವನ ಮಾಡಕ್ ಎಷ್ಟು ಬೇಕು ಅಷ್ಟ ಆಗುತ್ತೆ ಸರ್. ಐಫ್ ಜೀವನ ಮಾಡಕ್ ಆಗಲಿಲ್ಲ, ನನ್ನ ಪ್ರಕಾರ ನಾನೇ ತೃಪ್ತಿ ಇದೆ ಸರ್. ಇನ್ನೊಬ್ರಿಗೆ ತೃಪ್ತಿ ಪಡಿಸಕ್ಕಂತ ಅವ್ರಿಗೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಗೊತ್ತಿಲ್ಲ, ಕೃಷಿಯಲ್ಲಿ ತೃಪ್ತಿ ಪಡ್ಕೋಬಹುದು ಸರ್. ಕಷ್ಟಪಡ್ಬೇಕು, ಕೈ ಮುಟ್ಟಿ ಕೆಲಸ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ, ಆದಾಯನು ಸಿಗುತ್ತೆ, ಜೀವನ ಮಾಡಕ್ ಎಷ್ಟು ಬೇಕೋ ಅಷ್ಟು ತೊಂದರೆ ಏನಿಲ್ಲ ಸರ್. ಒಂದ್ 3 ಎಕರೆ 4 ಎಕರೆ 5 ಎಕರೆ ಜಮೀನ್ ಇದ್ರೆ ಜೀವನ ಮಾಡಕ್ಕೆ ತೊಂದರೆ ಇಲ್ಲ, ನೋಡಬಹುದು. ಆಮೇಲೆ ಎಲ್ಲಾ ರೈತರು ಕೂಡ ಅವರು ಎಷ್ಟು ಸಾಧ್ಯನ ಅಷ್ಟು ಸಾವಯವ ಮಾಡ್ಲಿ ಅತಿ. ಆಮೇಲೆ ಭೂಮಿಗೆ ಹೆಚ್ಚು ವಿಷ ಹಾಕೋದ್ರಿಂದ ಅವ್ರ ಮನೆಯರ ಫಸ್ಟ್ ವಿಷ ತಿಂದು ವಿಷದಾತ್ರ ಆಗ್ಬಾರ್ದು, ಅವರು ಕೂಡ ಕಡಿಮೆ ಕೆಮಿಕಲ್ ಕಡಿಮೆ ಔಷಧಿ ಬಳಸಿ ಎಷ್ಟು ಸಾಧ್ಯನ ಅಷ್ಟನ್ನ ಮಾಡೋ ಅಂತಾರೆ. ಪೂರ್ತಿ ಸಾವಯವ ಮಾಡೋರು ಖುಷಿ ಅವ್ರು ಮಾಡಿದ್ರೆ ಅವ್ರಿಗೆ ಬಹಳ ತುಂಬಾ ಸಂತೋಷ. ನನಗೆ ಸ್ವಲ್ಪ ಕಡಿಮೆ ಮಾಡಲಿ ಅಂತ ಬಯಸ್ತೇನೆ. ಆಮೇಲೆ ಗುಳಿಗೆ ಅಂತ ಬರುತ್ತೆ ಸರ್, ಅದು ಸಸಿ ಒಳಗೆ ಬಂದು ಬೀಜದೊಳಗೆ ಮಿಕ್ಸ್ ಆಗ್ಬಿಡುತ್ತೆ, ಅಂತವೆಲ್ಲ ಬಳಸಬಾರ್ದು ಅಂತ ಅವರಲ್ಲಿ ಮನವಿ ಮಾಡ್ತಾರೆ ಸರ್. ಈಗ ಸರ್ಕಾರದವರು ಹೇಳ್ತಾರೆ ರೈತರ ಒಂದು ಆದಾಯ ದ್ವಿಗುಣ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ನೀವೇನಂತೀರಾ ಇದ್ರ ಬಗ್ಗೆ? ಈಗ ನೀವು ಒಬ್ಬ ಸಾವಯವ ಕೃಷಿಕರು, ರೈತರ ಒಂದು ಆದಾಯ ದ್ವಿಗುಣ ಆಗುತ್ತಾ ಅಥವಾ ಯಾವ ಬೆಳೆಯಲ್ಲಿ, ಏನು ಆಹಾರ ಪದಾರ್ಥಗಳ ಬೆಳೆಯಲ್ಲಿ ಮಾಡಬಹುದಾ ಇಲ್ಲ ತೋಟಗಾರಿಕೆ ಬೆಳೆಯಲ್ಲಿ ಮಾಡಬಹುದಾ, ಸಾಧ್ಯತೆ ಅಸಾಧ್ಯತೆ ಬಗ್ಗೆ ಸ್ವಲ್ಪ ಹೇಳಿ. ತೋಟಗಾರಿಕೆ ಬೆಳೆಯಲ್ಲಿ ಮಾಡಬಹುದು ಸರ್, ತೋಟಗಾರಿಕೆ ಬೆಳೆಯಲ್ಲಿ ಹೆಚ್ಚು ಆದಾಯ ಬರುತ್ತೆ, ಆಹಾರದ ಬೆಳೆಯಲ್ಲಿ ಹೆಚ್ಚಿಗೆ ಆದಾಯ ಬರಲ್ಲ, ಕಡಿಮೆ ಆಗುತ್ತೆ. ಅದಕ್ಕೆ ಸರ್ಕಾರ ಆಹಾರ ಬೆಳೆಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು. ಆಮೇಲೆ ಸಾವಯವ ಕೃಷಿ ಮಾಡೋರಿಗೆ ಒಂದು ಮಾರ್ಕೆಟಿಂಗ್, ಒಂದು ಜಿಲ್ಲೆಗೆ ಒಂದು ಮಾರ್ಕೆಟಿಂಗ್ ಸರ್ಕಾರನ ವ್ಯವಸ್ಥೆ ಮಾಡಿ ಅಲ್ಲೇ ಮಾರಾಟ ಮಾಡೋ ವ್ಯವಸ್ಥೆ ಮಾಡಿದ್ರೆ ಸಾವಯವ ಕೃಷಿಕರು ಹೆಚ್ಚಿಗೆ ಆಗ್ತಾರೆ. ಇಲ್ಲಿ ತರಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವರು ಪ್ರತಿ ಶನಿವಾರ ಸಾವಯವ ಸಂತೆ ಅಂತ ಮಾಡಿಕೊಡ್ತದೆ ಸರ್. ಇದು ಕೃಷಿ ಇಲಾಖೆಯವರು ತುಂಬಾ ಉಪಯೋಗ ಆಗಿದೆ ಸರ್. ಇದರಂತೆ ಕೃಷಿ ಇಲಾಖೆಯವರು ಒಂದು ಮಾಡಬೇಕು ಸರ್, ಅವರಿಗೆ ಯಾವುದೇ ಶುಲ್ಕ ಇಲ್ಲದಂಗೆ ಮಾರಾಟ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಉತ್ತಮ ಅಂತ ನನಗೆ ಅನ್ಸುತ್ತೆ. ಇದರ ಜೊತೆಗೆ ಈಗ ನೀವು ಏನ್ ಬಯಸ್ತೀರಾ ಸರ್ಕಾರದಿಂದ, ಯಾವ ಒಂದು ಸೌಲಭ್ಯಗಳು ಬೇಕಂತ ಹೇಳ್ತೀರಾ? ಇನ್ನು ಏನು ಈಗಾಗಲೇ ಸುಮಾರು ಯೋಜನೆಗಳು ತಗೊಂಡ್ ಬಂದಿದ್ದಾರೆ ಸರ್ಕಾರದವರು,